ನಮಸ್ಕಾರ, ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಂಧುಗಳಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕುರಿಗಳಿಗೆ ಬರುವ ವೈರಸ್ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಜಗದೀಶ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಕೃಷಿ ಮಾಹಿತಿಯನ್ನು ಕೂಡ ಕೇಳಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಎರಡು ಪ್ರಕಟಣೆಗಳು, ಆನಂತರ ಡಾ ಜಗದೀಶ್ ಹಿರೇಮಠ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಜಗದೀಶ್ ಹಿರೇಮಠ ಅವರೇ. ನಮಸ್ಕಾರ ಸರ್. ನಾವು ಕುರಿ ಸಾಕಾಣಿಕೆಯನ್ನು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಹೌದು ಸರ್. ಹಿಂದಿನ ಒಂದು ಪದ್ಧತಿಯಲ್ಲಿ ಮಂದೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊಡೆದುಕೊಂಡು ಹೋಗಿ ಎಲ್ಲೆಲ್ಲಿ ಹುಲ್ಲು ಬಿದ್ದಿರುತ್ತೆ ಅಲ್ಲಿ ಮೇಯಿಸಿಕೊಂಡು ಮತ್ತೆ ನಮ್ಮ ವಾಸಸ್ಥಾನಗಳಿಗೆ ಬಂದು ಅವುಗಳನ್ನು ಕಟ್ಟಾಕೊಂಡು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡುವಂಥದ್ದು ಈ ವಿಧಾನ. ಹೌದು. ಇವತ್ತು ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳಾಗ್ಬೋದು ಮತ್ತು ಕೆಲವರು ಈ ಸುಶಿಕ್ಷಿತರು ಕೂಡ ಸ್ವಂತ ಉದ್ಯೋಗವನ್ನು ಕೈಗೊಳ್ಬೇಕು ಅಂತ ಅಂದು ಈ ಕೊಟ್ಟಿಗೆ ಪದ್ಧತಿ ಕುರಿ ಸಾಕಾಣಿಕೆ, ಅರೆ ಕೊಟ್ಟಿಗೆ ಪದ್ಧತಿ ಕುರಿ ಸಾಕಾಣಿಕೆ, ಹೀಗೆ ಸುಧಾರಿತ ಪದ್ಧತಿಯಲ್ಲೂ ಕೂಡ ಇವತ್ತು ಕುರಿ ಸಾಕಾಣಿಕೆಯಲ್ಲಿ ತೊಡಗ್ತಾ ಇದ್ದಾರೆ. ಇದೊಂದು ಉತ್ತಮವಾದ ಲಾಭವನ್ನು ತರುವಂತಹ ಕಸಬು ಕೂಡ ಆಗಿದೆ. ಹೌದು ಸರ್. ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಮುಖ್ಯವಾದ ಸಮಸ್ಯೆಗಳನ್ನು ಎದುರಿಸೋದು ಅಂದ್ರೆ ನಾವು ರೋಗಗಳದ್ದು. ಹೌದು ಸರ್. ಅದರಲ್ಲೂ ಈ ವೈರಸ್ ರೋಗಗಳದ್ದು ಬಹಳ ಮುಖ್ಯವಾದಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಯಾಕೆಂದ್ರೆ ತಾವು ತಜ್ಞರು ಹೇಳ್ತಾ ಇರ್ತೀರ, ವೈರಸ್ ರೋಗಗಳಿಗೆ ಅಂತ ಚಿಕಿತ್ಸೆ ಇಲ್ಲ ಅಂತಂದು. ಹಾಗಾಗಿ ಇದು ಸಾಕಾಣಿಕೆದಾರರಿಗೆ ಒಂದು ರೀತಿ ತಲೆನೋವು ಅಂತಾನೆ ಹೇಳ್ಬೋದು. ತಾವಿವತ್ತು ಮುಖ್ಯವಾಗಿ ನಮ್ಮ ಕುರಿಗಾರರಿಗೆ, ರೈತ ಬಾಂಧವರಿಗೆ ಈ ಕುರಿಗಳಲ್ಲಿ ಕಂಡುಬರುವಂತಹ ವೈರಸ್ ರೋಗಗಳು ಯಾವ್ಯಾವು, ಅವುಗಳನ್ನು ತಡೆಗಟ್ಟೋದಕ್ಕೆ ಅವರು ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಹೌದು ಸರ್. ಈಗ ಮೊದಲಿಗೆ ಕುರಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ವೈರಸ್ ರೋಗಗಳು ಯಾವ್ಯಾವು ಅಂತ ಒಂದು ಪಟ್ಟಿ ಮಾಡ್ತೇನೆ. ಸರ್, ಕುರಿಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋ ರೀತಿಯಲ್ಲಿ ಗಮನವಹಿಸಿದರೆ ನೀಲಿ ನಾಲಿಗೆ ರೋಗ ಒಂದು, ಅದರ ಜೊತೆಗೆ ಕುರಿ ಸಿಡುಬು ಕೂಡ ಸಾಮಾನ್ಯವಾಗಿ ಕಾಣುವಂಥ ರೋಗ, PPR ಇದು ಕೂಡ ಸರ್ವೇ ಸಾಮಾನ್ಯವಾಗಿ ನೋಡುವಂಥ ಕುರಿಗಳಲ್ಲಿ ಕಾಣುವಂಥ ರೋಗ, ಅದರ ಜೊತೆಗೆ ಆರ್ಫ್ ಅಥವಾ ಹುರುಬಾಯಿ, ಹುಣ್ಣುಬಾಯಿ ರೋಗ, ಕಾಲುಬಾಯಿ ಜ್ವರ, ಹಾಗೂ ಕೆಲವೊಮ್ಮೆ ನಾವು ರೇಬೀಸ್ ಕೂಡ ಹುಚ್ಚುನಾಯಿ ಕಡಿತದಿಂದ ಬರುವಂಥ ರೋಗ, ರೇಬೀಸ್ ಕೂಡ ಕಾಣಿಸಿಕೊಳ್ಳುತ್ತದೆ. ಹೌದು ಸರ್. ಈಗ ನೀಲಿ ನಾಲಿಗೆ ರೋಗ ಅಂತ ತಾವು ಹೇಳಿದ್ರಿ, ಈ ನೀಲಿ ನಾಲಿಗೆ ರೋಗದ ರೋಗಾಣು ಯಾವುದು, ಈ ರೋಗ ಯಾವ ರೀತಿ ಹರಡುತ್ತೆ ಅಂತೀರಿ? ಈ ನೀಲಿ ನಾಲಿಗೆ ರೋಗ ರಿಯೋ ವೈರಸ್ ಎಂಬ ವೈರಾಣುವಿನಿಂದ ಬರುತ್ತೆ ಸರ್ ಈ ರೋಗ. ಈ ರೋಗದಲ್ಲಿ ಪ್ರಭೇದಗಳು ತುಂಬ ಇದೆ. ನಮ್ಮ ದೇಶದಲ್ಲೂ ಇಲ್ಲಿವರೆಗೆ 24 ಪ್ರಭೇದಗಳನ್ನ ಗುರುತಿಸಿದ್ದಾರೆ. ಈ ಒಂದು ರೋಗ ಕ್ಯುಲಿಕ್ವಾಯ್ಡ್ಸ್ ಅನ್ನುವಂಥ ಒಂದು ಹುಳದಿಂದ ಹರಡುತ್ತಿದ್ದು, ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಹರಡುತ್ತೆ. ಈ ಒಂದು ಹುಳ ಸೊಳ್ಳೆಗಿಂತನೂ ಚಿಕ್ಕವಾಗಿರುವಂತಹ ಒಂದು ಹುಳ, ಇದು ಸಣ್ಣ ಹುಳ, ಸಣ್ಣ ಹುಳ, ಬಹಳ ಸಣ್ಣ ಹುಳ. ಈ ಹುಳವನ್ನ ನಾವು ಸರಿಯಾಗಿ ನಿಯಂತ್ರಣಗೊಳಿಸಿದ್ರೆ ಈ ರೋಗವನ್ನು ನಾವು ಒಂದು ಹತೋಟಿಯಲ್ಲಿ ತರಕ್ಕೆ ಸಾಧ್ಯತೆ. ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತೀರಿ? ಇದು ಸಾಮಾನ್ಯವಾಗಿ ಈಗ ಬೇಸಿಗೆ ಮುಗಿಯೋ ಒಂದು ಹಂತ, ಮಳೆಗಾಲ ಇನ್ನೇನು ಶುರು ಆಗಬೇಕು, ಆ ಒಂದು ಹಂತದಲ್ಲಿ ವಾತಾವರಣ ಈ ಹುಳಗಳಿಗೆ ಒಳ್ಳೆ ವಾತಾವರಣ, ಆ ಒಂದು ಅಭಿವೃದ್ಧಿ ಆಗಕ್ಕೆ ಒಂದು ಒಳ್ಳೆ ವಾತಾವರಣ. ಹೀಗಾಗಿ ಈ ರೋಗ ಈ ಒಂದು ಸಮಯದಲ್ಲಿ ಜಾಸ್ತಿನೇ ಕಾಣಿಸ್ಕೊಳುತ್ತೆ ಸರ್. ಅಂದ್ರೆ ಮುಖ್ಯವಾಗಿ ನೀಲಿ ನಾಲಿಗೆ ರೋಗದ ಲಕ್ಷಣಗಳು ಏನು ಅಂತೀರಿ? ಈ ರೋಗ ಬಂದಂತ ಕುರಿಗಳಲ್ಲಿ ತುಂಬಾ ಜ್ವರ ಇರುತ್ತೆ ಸರ್. ಅದರ ಜೊತೆಗೆ ನಾಲಿಗೆ, ತುಟಿ, ಮೂಗು, ಬಾಯಿ, ಗಂಟಲು, ಕಣ್ಣಿನ ರೆಪ್ಪೆ ಇವೆಲ್ಲ ಭಾಗಗಳಲ್ಲಿ ಊದ್ಕೊಂಡ್ಬಿಡುತ್ತೆ. ಅದರ ಜೊತೆಗೆ ಬಾಯಿ ಮತ್ತು ಮೂಗಿನಿಂದ ಯಾವಾಗ್ಲೂ ಸ್ರವಿಸುತ್ತಿರುತ್ತೆ, ಸಿಂಬಳ ಸೋರ್ತಾ ಇರುತ್ತೆ. ರೋಗದ ತೀವ್ರತೆಯ ಮೇಲೆ ಈ ಒಂದು ಬರುವಂತ ಒಂದು ಸಿಂಬಳದ ಒಂದು ಇದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಕೆಲವು ತೆಳುವಾಗಿರುತ್ತೆ, ಕೆಲವೊಂದು ಕಡೆ ಕೀವಿಂದ ತುಂಬಿದಿರುತ್ತೆ, ಕೆಲವೊಂದ್ಸಲ ರಕ್ತ ಮಿಶ್ರಿತ ಇರುತ್ತೆ. ಅದು ಬೇರೆ ಬೇರೆ ಒಂದು ತೀವ್ರತೆಯ ಮೇಲೆ ನಾವು ಕಾಣ್ಕೊಳ್ತೀವಿ. ಸಿಂಬಳದ ಸ್ವರೂಪ ರೋಗದ ತೀವ್ರತೆ ಮೇಲೆ ಅವಲಂಬಿಸಿರುತ್ತೆ. ಅದರ ಜೊತೆಗೆ ನಾಲಿಗೆ ದಪ್ಪವಾಗಿ ನೀಲಿ ವರ್ಣವಾಗಿರುವುದು ಇದ್ರದ್ದು ವಿಶೇಷ. ಈ ಒಂದು ದೃಷ್ಟಿಯಿಂದಲೇ ಇದಕ್ಕೆ ನೀಲಿ ನಾಲಿಗೆ ರೋಗ ಅಂತ ಹೆಸರು ಬಂತು ಸರ್. ಸೊ ಇದು ಕೂಡ ಇದೆ. ಮತ್ತೆ ರೋಗ ಮುಂದುವರೆದಂಗೆ ಗೊರಸಿನ ಒಂದು ಭಾಗದಲ್ಲಿ ಹುಣ್ಣಾಗೋದು, ಅದರಲ್ಲಿಂದ ಕುಂಟು ಕೂಡ ಕಾಣಿಸ್ಕೊಳ್ಳುತ್ತೆ ಕುರಿಗಳಲ್ಲಿ. ಇವೆಲ್ಲ ಕಾರಣಗಳಿಂದ ಉಣ್ಣೆ ಉದುರೋದು ಮತ್ತೆ ಮೈಕಟ್ಟು ಅಷ್ಟೊಂದು ಚೆನ್ನಾಗಿ ಬಾರದೇ ಇರೋದು, ಇವೆಲ್ಲ ತೂಕ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಈ ನೀಲಿ ನಾಲಿಗೆ ರೋಗವನ್ನು ನಿಯಂತ್ರಿಸುವಂತ ಬಗೆ ಹೇಗೆ ಅಂತೀರಿ? ಈ ರೋಗವನ್ನು ನಾವು ನಿಯಂತ್ರಿಸಬೇಕಂದ್ರೆ ಮೊಟ್ಟ ಮೊದಲು ರೋಗ ಕಾಣಿಸಿಕೊಂಡಿದ್ರೆ ರೋಗ ಬಂದಂತ ಕುರಿಗಳನ್ನ ಬೇರೆ ಕುರಿಗಳಿಂದ ಬೇರ್ಪಡಿಸಬೇಕು. ಸೊ ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಯನ್ನ ತಜ್ಞ ವೈದ್ಯರಿಂದ ಕೊಡಿಸ್ಬೇಕು. ಅದರ ಜೊತೆಗೆ ಈಗ ರೋಗದ ಲಕ್ಷಣದ ಅನುಸಾರವಾಗಿ ಅಂಕರೂ ನಾವು ಡಾಕ್ಟರ್ಗಳಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಲೇಬೇಕಾಗುತ್ತೆ. ಅಂದ್ರೆ ರೋಗ ಬಾರದಾಗಿ ಹೇಗೆ ನೋಡ್ಕೋಬಹುದು ಅಂತೀರಿ? ಸೊ ರೋಗ ಬಾರದ ಹಾಗೆ ಇತ್ತೀಚಿಗೆ ಒಂದು ಲಸಿಕೆಯನ್ನು ಇದಕ್ಕೆ ಬಂದಿದೆ ಸರ್. ಖಾಸಗಿ ಕಂಪನಿಗಳು ಇದನ್ನು ತಯಾರು ಮಾಡ್ತಾ ಇದ್ದಾರೆ. ಇನ್ನೂ ಸರ್ಕಾರಿ ವತಿಯಿಂದ ಈ ಲಸಿಕೆ ಲಭ್ಯ ಇಲ್ಲ. ಸೊ ಈ ಲಸಿಕೆಯನ್ನು ಇವರು 3 ತಿಂಗಳ ಒಂದು ಮರಿಗಳಿಂದ ಫಸ್ಟ್ ಮೊದಲನೇ ಬಾರಿಗೆ ಹಾಕಿಸ್ಬೇಕು. ತದನಂತರ ಪ್ರತಿ ವರ್ಷ ಒಂದು ಸಲ ಇದನ್ನು ಲಸಿಕೆ ಹಾಕ್ಸಿದ್ರೆ ರೋಗವನ್ನು ತಡೆಗಟ್ಟಬಹುದು. ಇದು ಒಂದು ರೀತಿ. ಇನ್ನೊಂದು ರೀತಿ ಅಂದರೆ ಈ ಕ್ಯುಲಿಕ್ವಾಯ್ಡ್ ಎಂಬ ಹುಳಗಳಿಂದ ಇದು ರೋಗ ಹರಡೋದರಿಂದ ಅದನ್ನು ತಡೆಗಟ್ಟುವುದು, ಅದನ್ನು ನಿಯಂತ್ರಣಗೊಳಿಸುವುದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಸೊ ಆ ಒಂದು ದಿಸೆಯಲ್ಲಿ ಈ ಒಂದು ಹುಳಗಳ ಒಂದು ಕಾರ್ಯಚಟುವಟಿಕೆ ಮುಂಜಾನೆ ಮತ್ತು ಸಾಯಂಕಾಲದ ಸಮಯ ಜಾಸ್ತಿ ಇರೋದ್ರಿಂದ ಆ ಒಂದು ಸಮಯದೊಳಗೆ ನಾವು ಕುರಿಗಳನ್ನ ಸರಿಯಾದ ಒಂದು ವಾತಾವರಣದಲ್ಲಿ ಇಟ್ಟು ಅದರ ಜೊತೆಗೆ ಬೇವಿನ ಸೊಪ್ಪಿನ ಒಂದು ಹೊಗೆ ಹಾಕೋದ್ರಿಂದ ಈ ಹುಳಗಳು ಆ ಒಂದು ವಾತಾವರಣಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ನಾವು ಸೊಳ್ಳೆಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಹೊಗೆ ಹಾಕೊಳ್ತಾ ಇರ್ತೀವಿ ಮನುಷ್ಯರು. ಅದೇ ರೀತಿ ಈ ಕ್ಯುಲಿಕೈಡ್ಸ್ ನೊಣಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ನಮ್ಮ ರೈತ ಬಾಂಧವರು ತಮ್ಮ ಕುರಿಗಳ ರೂಪದಲ್ಲಿ ಈ ಬೇವಿನ ಸೊಪ್ಪನ್ನು ಬಳಸಿ ಹೊಗೆ ಹಾಕ್ಬೇಕು. ಸೊ ಇದರಿಂದ ಈ ಹುಳವನ್ನು ನಿಯಂತ್ರಣಗೊಳಿಸಬಹುದು. ಅಂದ್ರೆ ಲಸಿಕೆನೂ ಕೂಡ ಲಭ್ಯ ಇದೆ, ಅದನ್ನ ಹಾಕಿಸ್ಕೋಬಹುದು. ಈ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ನಾವು ಕೈಗೊಳ್ಳಬಹುದು. ಇನ್ನೊಂದು ಈ ಕುರಿಗಳ ವೈರಸ್ ರೋಗದಲ್ಲಿ ತಾವು ತಿಳಿಸಿದ್ದು ಮುಖ್ಯವಾದ್ದು ಕುರಿ ಸಿಡುಬು ಅಂತ ಅಂದು. ಹೌದು. ಈ ಕುರಿ ಸಿಡುಬುಗೆ ಬರೋದಕ್ಕೆ ಕಾರಣವಾದ ವೈರಾಣು ಯಾವುದು ಅಂತೀರಿ? ಸರ್, ಕುರಿ ಸಿಡುಬು ಪಾಕ್ಸ್ ಅನ್ನುವಂಥ ಒಂದು ವೈರಾಣುಲಿಂದ ಬರುತ್ತೆ. ಇದಕ್ಕೆ ನಮ್ಮ ರೈತರು ಕುರಿ ಮೈಲಿ, ಅಮ್ಮ, ದೇವಿ ಅಂತ ಕೂಡ ಕರೀತಾರೆ ಈ ರೋಗಕ್ಕೆ. ಸೊ ಪಾಕ್ಸ್ ಎಂಬ ಗುಂಪಿಂದ ಸೇರಿದ ಈ ಒಂದು ವೈರಸ್ಸು ಕುರಿಗಳಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಒಂದು ಕಾಲದಲ್ಲಿ ಹೆಚ್ಚಾಗಿ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಬೇಸಿಗೆಯಲ್ಲೇ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಈ ಕುರಿ ಸಿಡುಬು ಹರಡುವಂತ ವಿಧಾನ ಹೇಗೆ ಅಂತೀರಿ? ಸರ್, ಇದು ಕೂಡ ಸಾಂಕ್ರಾಮಿಕವಾಗಿ ಹರಡುವಂತಹ ಒಂದು ರೋಗ. ಕಲುಷಿತ ನೀರು, ಆಹಾರ ಹಾಗೂ ರೋಗಗ್ರಸ್ತ ಒಂದು ಕುರಿಯ ಸಂಪರ್ಕದಲ್ಲಿ ಬರುವಂತಹ ಆರೋಗ್ಯ ಉಳ್ಳ ಕುರಿಗಳಿಗೂ ಕೂಡ ಇದು ರೋಗ ಹರಡುತ್ತೆ ಸರ್. ಅಂದ್ರೆ ಜೊಲ್ಲು ಇಂಥದ್ರ ಮೂಲಕನೂ ಹರಡಬಹುದು ಅಂತ? ಹೌದು ಸರ್, ರೋಗಗ್ರಸ್ತ ಒಂದು ಕುರಿಯಿಂದ ಬರುವಂತಹ ಜೊಲ್ಲು ಮತ್ತೆ ಅದರಿಂದ ಬರುವ ಅದರ ಸಂಪರ್ಕದಲ್ಲಿ ಬರುವಂತಹ ಎಲ್ಲಾ ಕುರಿಗಳಿಗೂ ಹರಡುತ್ತೆ ಸರ್. ಅಂದ್ರೆ ಈ ಕುರಿ ಸಿಡುಬು ರೋಗದ ಪರಿಪಾಕ ಅವಧಿ ಎಷ್ಟು ಅಂತ ರೀ? ಅಂದ್ರೆ ಆ ಒಂದು ಸೋಂಕು ತಗಲಿ ಅದು ಪ್ರಕಟಗೊಳ್ಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತೇಳಿ? ಇದು ಸಾಮಾನ್ಯವಾಗಿ 8-12 ದಿವಸದಲ್ಲಿ ಅದು ಸೋಂಕು ತಗಲಿದ್ರೆ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಮೇಕೆನಲ್ಲೂ ಕೂಡ ಇದು ಕಂಡುಬರಬಹುದು ಅಂತ. ಮೇಕೆದಲ್ಲಿ ಕೂಡ ಈ ಸಿಡುಬು ರೋಗ ಇದೆ, ಅಲ್ಲಿ ಕೂಡ ನಾವು 5-14 ದಿವಸದೊಳಗೆ ಈ ಒಂದು ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅಂದ್ರೆ ಈ ಕುರಿ ಸಿಡುಬು ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಸೊ ಇದು ಕೂಡ ನೀಲಿ ನಾಲಿಗೆ ರೋಗದ ತರನೇ ಜ್ವರ, ವಿಪರೀತ ಜ್ವರ ಇರುತ್ತೆ ಸರ್. ಅದರ ಜೊತೆಗೆ ಜ್ವರ ಇರೋದ್ರಿಂದ ಮತ್ತು ಬಾಯಿಯಲ್ಲಿ ಮೂಗಿನ ಒಂದು ಹತ್ತಿರದಲ್ಲಿ ಕಣ್ಣು ಊದ್ಕೊಂಡ್ಬಿಡೋದು, ಮತ್ತೆ ಚರ್ಮ ದಪ್ಪವಾಗಿಬಿಡೋದು, ಮತ್ತು 1-2 ದಿವಸಗಳ ನಂತರ ಬಾಯಿ ಮತ್ತು ಕಣ್ಣಿನ ಸುತ್ತಮುತ್ತ ಒಂದು ರೀತಿ ಗುಳ್ಳೆಗಳಾಗಿ, ಕೆಂಪು ಗುಳ್ಳೆಗಳಾಗಿ, ಆ ಒಂದು ಗುಳ್ಳೆಯಿಂದ ತುಂಬನೇ ಅವಕ್ಕೆ ತೊಂದರೆ ಆಗುತ್ತೆ ಸರ್, ತೊಂದರೆ ಆಗುತ್ತೆ. ಈ ಗುಳ್ಳೆಗಳು ಮುಂದೆ ಹುಣ್ಣಾಗಿ ಮಾರ್ಪಾಡ್ಕೊಳ್ತವೆ. ಸೊ ಹಾಗಾಗಿರೋದ್ರಿಂದ ಮತ್ತೆ ಕೆಲವೊಂದು ಸಲ ಪುಪ್ಪಸ ಮತ್ತು ಶ್ವಾಸನಾಳದಲ್ಲಿ ಕೂಡ ಈ ಗುಳ್ಳೆಗಳು ಕಾಣಿಸ್ಕೊಂಡು ಅದಕ್ಕೆ ಕೆಮ್ಮುವುದು ಕೂಡ ಸಾಮಾನ್ಯವಾಗಿ ನಾವು ನೋಡಬಹುದು. ಮುಖ್ಯವಾಗಿ ಈ ಒಂದು ಕೂರ್ಲಿಲ್ಲದಂತ ಚರ್ಮದ ಭಾಗದಲ್ಲಿ ಇದು ಹೆಚ್ಚಾಗಿ ಈ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ರೋಗದ ಲಕ್ಷಣಗಳು ಕೂಡ ಬಹಳಷ್ಟು ಗೋಚರ ಆಗ್ತವೆ. ಅಂದ್ರೆ ಈ ಗರ್ಭಧರಿಸಿದ ಕುರಿಗಳಿಗೆ ಏನಾದ್ರೂ ಬಂದ್ರೆ ಏನಾದ್ರೂ ತೊಂದರೆ ಆಗ್ಬೋದೇ ಗರ್ಭಕ್ಕೆ? ಗರ್ಭಧರಿಸಿದ ಕುರಿಗಳಲ್ಲಿ ಇದು ಬಂದ್ರೆ ಗರ್ಭಪಾತ ಬಹಳ ಸಾಮಾನ್ಯ ನಿಶ್ಚಿತ ಅಂತ ಹೇಳಬಹುದು. ಯಾಕಂದ್ರೆ ಜೊತೆಗೆ ಜ್ವರನು ಜಾಸ್ತಿ ಇರೋದ್ರಿಂದ ಗರ್ಭಪಾತ ಆಗಿ ಆಗುತ್ತೆ ಸರ್. ಅದರ ಜೊತೆಗೆ ಕುರಿ ಮರಿಗಳಲ್ಲಿ ಇದರದ ರೋಗದ ಒಂದು ಹಾವಳಿ ಜಾಸ್ತಿ, ಅಂದ್ರೆ ಬಹಳ ತೀವ್ರವಾಗಿ ಬರುತ್ತೆ, ಸಾವನ್ನು ಉಂಟು ಮಾಡಬಹುದು. ಸಾವಿನ ಸಂಖ್ಯೆ ಕುರಿ ಮರಿಗಳಲ್ಲಿ ಜಾಸ್ತಿ ಸರ್. ಸೊ ಯಾವ ವಯಸ್ಸಿನ ಕುರಿಗಳಿರ್ತವೆ ಅವಕ್ಕೆ ತಕ್ಕ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ರೋಗದ ಲಕ್ಷಣ ಕಾಣಿಸ್ಕೊಂಡ್ರು ಕೂಡ ಅಷ್ಟೊಂದು ಇದು ತೊಂದರೆ ಆಗಲ್ಲ. ಬಟ್ ಕುರಿ ಮರಿಗಳಲ್ಲಿ ಮಾತ್ರ ಇದರಿಂದ ಸಾವು ಜಾಸ್ತಿ ಉಂಟಾಗುತ್ತೆ. ಹೌದು. ಇನ್ನು ಈ ಕುರಿ ಸಿಡುಬು ರೋಗವನ್ನು ಹೇಗೆ ನಿಯಂತ್ರಿಸಬಹುದು ಅಂತೀರಿ? ಸಾಮಾನ್ಯವಾಗಿ ಕುರಿ ಸಿಡುಬು ಆಗಿರಬಹುದು, ಇನ್ನು ಬೇರೆ ರೋಗಗಳಾಗಿರ್ಬೋದು, ಯಾವುದೇ ಒಂದು ರೋಗ ಬಂದಲ್ಲಿ ಅದನ್ನ ತಕ್ಷಣ ಉಳಿದ ಆರೋಗ್ಯಯುತ ಕುರಿಗಳಿಂದ ಪ್ರತ್ಯೇಕಿಸುವುದು ಬಹಳಷ್ಟು ಬೇರ್ಪಡಿಸೋದು ಬಹಳ ಮುಖ್ಯ. ಅದರ ಜೊತೆಗೆ ರೋಗಗ್ರಸ್ತ ಕುರಿಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬಾರದು. ಎಲ್ಲಿರುತ್ತೆ ಅದು ಅಲ್ಲೇನೆ ಅದನ್ನು ಸೀಮಿತಗೊಳಿಸಿ ಅದಕ್ಕೆ ಬೇಕಾಗುವಂತ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಇಲ್ಲದೆ ಹೋದ್ರೆ ನಾವೇ ಈ ರೋಗ ಹರಡೋದಕ್ಕೆ ಕಾರಣವಾಗ್ತೀವಿ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನ ಒಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬಾರದು ರೋಗಗ್ರಸ್ತ ಕುರಿಗಳನ್ನ. ಹೌದು ಸರ್, ಹೌದು. ಸೊ ಅದರ ಜೊತೆಗೆ ದೊಡ್ಡಿಯಲ್ಲಿ ನಂಜುನಾಶಕ ದ್ರಾವಣಗಳನ್ನ ಸಿಂಪಡಿಸಿ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂದ್ರೆ ರೋಗದಿಂದ ಮರಣ ಹೊಂದಿದ ಕುರಿಗಳನ್ನ ದೊಡ್ಡಿಯ ದೂರದ ಒಂದು ಜಾಗವನ್ನು ಗುರುತಿಸಿಕೊಂಡು ಬಹಳ ಆಳವಾಗಿ ಒಂದು ಗುಂಡಿ ತೋಡಿ ಹೂಳಬೇಕು ಅಥವಾ ಅದನ್ನ ಸುಡಬೇಕು. ಎಷ್ಟೋ ಜನ ಇದರ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಳ್ಳಲ್ಲ, ಸುಮ್ಮನೆ ಬಿಸಾಕ್ಬಿಡ್ತಾರೆ ಸೊ ಅದೇ ಒಂದು ಬಿಸಾಕಿಡುವಂತಹ ಒಂದು ಕುರಿ, ಸತ್ತ ಕುರಿ ಬೇರೆ ಆರೋಗ್ಯಯುತ ಕುರಿಗೆ ಒಂದು ಸೋಂಕಿನ ಮೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ಅದನ್ನ ಸ್ವಲ್ಪ ಕಾಳಜಿ ತಗೋಬೇಕು. ಅಂದ್ರೆ ನಾವು ಸುಡಬೇಕು ಅಥವಾ ಒಂದು ಆಳವಾದ ಗುಂಡಿ ತೆಗೆದು ಹೂಳಬೇಕು ಸರ್. ಈ ರೀತಿ ನಾವು ಮಾಡಬೇಕಾಗುತ್ತೆ. ಹೌದು ಸರ್. ಇನ್ನ ಈ ಕುರಿ ಸಿಡುಬು ರೋಗದ ನಿವಾರಣೆಗೆ ಮುಂಜಾಗ್ರತೆ ಕ್ರಮಗಳನ್ನು ಏನು ಅನುಸರಿಸಬೇಕು ಅಂತೀರಿ? ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ರೋಗಕ್ಕೆ ಎಲ್ಲೆಲ್ಲಿ ಈ ರೋಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಒಂದು ಜಾಗಗಳಲ್ಲಿ ಇದಕ್ಕೂ ಕೂಡ ಲಸಿಕೆ ಇದೆ. ಕುರಿ ಸಿಡುಬಿಗೂ ಕೂಡ ಲಸಿಕೆ ಇದೆ. ಆ ಲಸಿಕೆಯನ್ನ ಮುಂಜಾಗ್ರತವಾಗಿ ಅದಕ್ಕೆ ಹಾಕ್ಸಿದ್ರೆ ಈ ರೋಗದ ವಿರುದ್ಧ ಒಂದು ನಿರೋಧಕ ಶಕ್ತಿ ಬೆಳೆಯುತ್ತೆ. ಅಂದ್ರೆ ಇದು ಲಸಿಕೆ ಒಂದು ಕಾರ್ಯಕ್ರಮ ಇದಿಲ್ಲ, ಇದಕ್ಕೇನಾದ್ರೂ ಗೊತ್ತಾದ ವೇಳಾಪಟ್ಟಿ ಏನಾದರೂ ಇದೆಯಾ? ಇದಕ್ಕೆ ಇದೆ ಸರ್. ಈಗ ಸಾಮಾನ್ಯವಾಗಿ ಕುರಿ ಸಿಡುಬಿಗೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಇದಕ್ಕೆ ಲಸಿಕೆ ಹಾಕಿಸ್ತೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ ಇದು ಸಿಗುತ್ತೆ ಲಸಿಕೆ. ಇದು ಒಂದು ಸಲ ಲಸಿಕೆ ಹಾಕಿಸಿದ್ರೆ ಕನಿಷ್ಠ 1 ವರ್ಷ ಇದಕ್ಕೆ ರೋಗ ನಿರೋಧಕ ಶಕ್ತಿ ಸಿಗುತ್ತೆ. ಸೊ ಇದನ್ನು ಪ್ರತಿ ವರ್ಷ ನಮ್ಮ ರೈತರು ಹಾಕಿಸ್ಕೊಂಡು ಎಲ್ಲೆಲ್ಲಿ ರೋಗ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಇದನ್ನು ಹಾಕಿಸ್ಕೊಂಡ್ರಿಂದ ಲಾಭ ಜಾಸ್ತಿ ಇದೆ. ಇನ್ನು ಮುಖ್ಯವಾಗಿ ಇನ್ನೊಂದು ರೋಗ ತಾವು ತಿಳಿಸಿದ್ದು PPR ಅಂತ ಅಂದು. ಹೌದು ಸರ್. ಕುರಿಗಳ ದೊಡ್ಡ ರೋಗ ಅಂತಾನು ಕೂಡ ಇದನ್ನ ಕರೀತಾರೆ. ಇದು ಹೇಗೆ ಉಂಟಾಗುತ್ತೆ ಅಂತೀರಿ? ಈ ಒಂದು ರೋಗ ಮಾರ್ಬಿಲಿ ವೈರಸ್ ಅನ್ನುವಂತ ವೈರಾಣುವಿನಿಂದ ಬರುವಂತಹ ರೋಗ ಸರ್. ಮುಂಚೆ ದೊಡ್ಡ ರೋಗ ಅಂತ ಹೇಳಿ ದನಗಳಲ್ಲಿ ಕಾಣಿಸ್ಕೊಂತಿತ್ತು, ಮಾರಣಾಂತಿಕ ರೋಗ ಅದು. ರಿಂಡರ್ಪೆಸ್ಟ್ ಅಂತ ಹೇಳಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ಕರಿತಿದ್ರು. ಆ ಒಂದು ರೋಗದ ಒಂದು ಗುಂಪಿನಲ್ಲಿ ಈ ರೋಗ ಕೂಡ PPR ಅನ್ನುವಂತ ರೋಗ. ಇದು ಕೂಡ ರೋಗಗ್ರಸ್ತ ಕುರಿಗಳಿಂದ ಮಲ ಮೂತ್ರದ ಒಂದು ಸಂಪರ್ಕದಲ್ಲಿ ಆರೋಗ್ಯಯುತ ಕುರಿಗಳು ಬಂದ್ರೆ ಅದಕ್ಕೂ ಹರಡ್ಬಿಡುತ್ತೆ, ಅದಕ್ಕೂ ಹರಡುವಂತ ಒಂದು ಸಾಧ್ಯತೆ. ಅಂದ್ರೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ರೋಗದ ಲಕ್ಷಣಗಳು ಜ್ವರ ವಿಪರೀತ ಇರುತ್ತೆ ಸರ್, ಇದರಲ್ಲಿ ಕಣ್ಣು ಕೆಂಪಾಗ್ಬಿಡುತ್ತೆ, ನೀರು ಸುರಿತಾನೆ ಇರುತ್ತೆ ಯಾವಾಗಲೂ ಕಣ್ಣಿಂದ, ಬಾಯಲ್ಲಿ ಹುಣ್ಣಾಗತ್ತೆ, ಹುಣ್ಣಿನ ಜೊತೆಗೆ ಯಾವಾಗ್ಲೂ ನೊರೆಯುಕ್ತ ಜೊಲ್ಲು ಸುರಿಸ್ತಾ ಇರುತ್ತೆ. ಸೊ ಇಂಥ ಒಂದು ಕುರಿಗಳು ಮೇವು ತಿನ್ನಕ್ ಆಗಲ್ಲ, ಸೊ ಹಾಗೆ ಇರೋದ್ರಿಂದ ಒಂದು ರೀತಿ ನಿಶ್ಚಕ್ತಗೊಂಡ್ಬಿಡ್ತವೆ, ಹಾಗೂ ಒಂದು ರೀತಿ ಶ್ವಾಸಕೋಶದ ಒಂದು ಲಕ್ಷಣಗಳು ಎದ್ದು ಕಾಣಿಸ್ತವೆ. ಇದರಲ್ಲಿ ಉಸಿರಾಟದ ತೊಂದರೆ, ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತವೆ. ಅದು ಮುಂದುವರೆದಂಗೆಲ್ಲ ಮುಂದೆ ಬೇದಿ ಕೂಡ ಕಾಣಿಸ್ಕೊಳ್ಳುತ್ತೆ. ಬೇದಿ ಕಾಣಿಸ್ಕೊಂಡ ನಂತರ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆಗಿ ಕುರಿಗಳು ನಿತ್ರಾಣ ಆಗ್ತವೆ. ಅಂದ್ರೆ ಈ ಪಿಪಿಆರ್ ರೋಗಕ್ಕೆ ಚಿಕಿತ್ಸಾ ವಿಧಾನಗಳು ಹೇಗೆ ಅಂತೀರಿ? ಇದಕ್ಕೆ ಯಾವುದೇ ಒಂದು ವೈರಾಣುವಿನ ರೋಗಿನಂತೆ ಇದಕ್ಕೂ ಕೂಡ ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಏನಿಲ್ಲ ಸರ್. ಅದಕ್ಕೆ ಕಾಣುವಂತ ರೋಗ ಲಕ್ಷಣಗಳ ಆಧರಿಸಿ ನಮ್ಮ ಪಶುವೈದ್ಯರು ಅದಕ್ಕೆ ಬೇಕಾಗುವಂತ ಚಿಕಿತ್ಸೆ ಕೊಡ್ತಾರೆ. ಅಂದ್ರೆ ನಮ್ಮ ಸರ್ಕಾರಗಳು ಈ ಪಿಪಿಆರ್ ರೋಗವನ್ನು ತಡೆಗಟ್ಟೋದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ರೂಪಿಸಿದಾವೆ? ಹೌದು ಸರ್, ಭಾರತ ಸರ್ಕಾರ ವತಿಯಿಂದ ಕರ್ನಾಟಕ ಸರ್ಕಾರ ಕೂಡ ಪಿಪಿಆರ್ ನಿರ್ಮೂಲನಾ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ 6 ತಿಂಗಳಿಗೆ ಒಂದು ಸಲ ಪಿಪಿಆರ್ಗೆ ನಾವು ಲಸಿಕೆಗಳನ್ನು ಕೊಡ್ತೀವಿ. ಸೊ ಈ ಒಂದು ಲಾಭವನ್ನ ನಮ್ಮ ರೈತರು ತೆಗೆದುಕೊಂಡು ಅದನ್ನ ತಮ್ಮ ಕುರಿಗಳಲ್ಲಿ ಈ ಲಸಿಕೆ ಹಾಕಿಸೋದ್ರಿಂದ ಒಂದು ಒಳ್ಳೆ ಲಾಭ ಪಡೀಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಬಾಯಿ ಹುಣ್ಣು ರೋಗ ಅಥವಾ ಆರ್ಫ್ ಅಂತ ಅಂದು. ಹೌದು ಸರ್. ಅಂದ್ರೆ ಇದು ಯಾವ ಒಂದು ವೈರಾಣುವಿನಿಂದ ಬರುತ್ತೆ, ಇದು ಹರಡುವಂತ ವಿಧಾನ ಹೇಗೆ ಅಂತೀರಿ? ಸರ್, ಈ ರೋಗ ಇನ್ನೊಂದು ಪ್ಯಾರಾಪಾಕ್ಸ್ ಅನ್ನುವಂಥ ವೈರಾಣುವಿನಿಂದ ಬರುವಂಥ ರೋಗ ಸರ್. ಇದು ಕೂಡ ಸಾಮಾನ್ಯವಾಗಿ ಉಣ್ಣೆ ರಹಿತ ಸ್ಥಳಗಳಾದ ಬಾಯಿ, ಕಾಲು, ಪಾದದಡಿ ಹಾಗೂ ಕೆಚ್ಚಲಿನ ಮೇಲೆ ಸೋಂಕು ಹರಡಲು ಒಂದು ಕಾರಣವಾಗುತ್ತೆ. ಅಲ್ಲೇ ಜಾಸ್ತಿ ಬರೋದು ಎಲ್ಲಿ ಉಣ್ಣೆ ಇರೋದಿಲ್ಲ ಅಲ್ಲೇ ಜಾಸ್ತಿ ಈ ರೋಗಿನ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈಗ ಸಾಮಾನ್ಯವಾಗಿ ಕುರಿ ಕಾಲು ಮತ್ತು ಬಾಯಿಯ ರೋಗದ ಒಂದು ಲಕ್ಷಣಗಳು ಹೋಲ್ತವೆ ಸರ್. ಇದು ಕೂಡ ಈ ಸಿಡುಬು ಮತ್ತು ಕುರಿ ಸಿಡುಬು ಮತ್ತು ಇದಕ್ಕೆ ರೋಗದ ಲಕ್ಷಣಗಳು ಬಹಳಷ್ಟು ಒಂದೇ ರೀತಿ ಇರ್ತವೆ. ಮೊದಲಿಗೆ ಚಿಕ್ಕದಾದ ಕೆಂಪು ವರ್ಣದ ಗಾಯ ಕಾಣಿಸ್ಕೊಳ್ಳುತ್ತೆ, ತದನಂತರ ಅದು ತಿಳಿಯಾದ ಒಂದು ದ್ರವ್ಯವನ್ನು ಸೋರಿಸ್ತಾ ಇರುತ್ತೆ. ಅದೇ ದ್ರವ್ಯ ಕ್ರಮೇಣವಾಗಿ ಗಟ್ಟಿಯಾಗಿ ಒಂದು ರೀತಿ ನೀಲಿ ಹುರುಪಾಗಿ ಮಾರ್ಪಾಡಾಗುತ್ತೆ. ಸೊ ಈ ಒಂದು ರೋಗ ಲಕ್ಷಣ ಕಾಣಿಸಿಕೊಳ್ಳುವಂತಹ ರೋಗ ಇದರಲ್ಲಿ. ಅಂದ್ರೆ ಈ ಆರ್ಫ್ ಅಥವಾ ಈ ಕುರಿ ಹುಣ್ಣು ಬಾಯಿ ರೋಗ ಇದೆಯಲ್ಲ, ಇದರ ನಿಯಂತ್ರಣಕ್ಕೆ ಏನು ನಾವು ಕೈಗೊಳ್ಳಬಹುದು ಅಂತೀರಿ? ಇಲ್ಲೂ ಕೂಡ ರೋಗ ಪೀಡಿತ ಕುರಿಗಳನ್ನ ನಾವು ಮೊದಲು ಪ್ರತ್ಯೇಕಿಸಬೇಕು, ಬೇರ್ಪಡಿಸಬೇಕು ಅದನ್ನ. ರೋಗಗ್ರಸ್ತ ಪ್ರಾಣಿಗಳನ್ನು ಮತ್ತು ಇರುವಂತಹ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಒಯ್ಯಬಾರದು, ಅದರಿಂದ ರೋಗ ಹರಡುತ್ತೆ ಬೇರೆ. ಆಮೇಲೆ ರೋಗದ ಲಕ್ಷಣಗಳ ಆಧಾರಿತ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇನ್ನೊಂದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಒಂದು ಚಿರಪರಿಚಿತವಾಗಿರುವಂತಹ ರೋಗ ಅಂದ್ರೆ ಕಾಲ್ಬಾಯಿ ಜ್ವರ. ಹೌದು ಸರ್. ಈ ಕಾಲ್ಬಾಯಿ ಜ್ವರದ ಏನು ಒಂದು ವೈರಾಣು ಇರುತ್ತಲ್ಲ, ಇದರಲ್ಲಿ ಎಷ್ಟು ವಿಧಗಳಿದ್ದಾವೆ, ನಮ್ಮ ದೇಶದಲ್ಲಿ ಕಂಡುಬರುವಂತಹ ಬಗೆಗಳು ಯಾವ್ಯಾವು ಅಂತ? ಈ ಪಿಕೋರ್ನಾ ಎಂಬ ಒಂದು ವೈರಾಣುವಿನ ಗುಂಪಿನಲ್ಲಿ ಬರುವಂತಹ ಆಪ್ತೋ ವೈರಸ್ ಅಂತಾರೆ ಸರ್ ಇದಕ್ಕೆ, ಕಾಲುಬಾಯಿ ಜ್ವರ ಬರುವಂತಹ ಒಂದು ರೋಗ. ಸೊ ಈ ವೈರಾಣುವಿನಲ್ಲಿ 7 ಪ್ರಮುಖ ಬಗೆಗಳಿವೆ. ಸೊ ಅದರೊಳಗೆ ನಮ್ಮ ದೇಶದೊಳಗೆ ಕಾಣಿಸಿಕೊಂಡಂಥ 3 ಪ್ರಮುಖ ಒಂದು ಬಗೆಗಳು, ಅದರಲ್ಲಿ AO ಮತ್ತು AS1 ಅಂತ ಹೇಳಿ ಇವು 3 ಬಗೆಗಳು ಕಾಣಿಸ್ಕೊಳ್ಳುತ್ತವೆ. 3 ಪ್ರಭೇದಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತವೆ. ಅಂದ್ರೆ ಈ ಕುರಿಗಳಲ್ಲಿ ಕಂಡುಬರುತ್ತಲ್ಲ ಕಾಲ್ಬಾಯಿ ಜ್ವರ, ಹೌದು, ಇದರ ಲಕ್ಷಣಗಳು ಯಾವ್ಯಾವು ಅಂತೀರಿ? ಈಗ ಕುರಿಗಳಲ್ಲಿ ದನಗಳಿಗೆ ಹೋಲಿಸಿದರೆ ಕಾಲು ಮತ್ತು ಬಾಯಿಬಾನಿಯ ರೋಗದ ಲಕ್ಷಣಗಳು ಅಷ್ಟೊಂದು ತೀವ್ರತೆಯಲ್ಲಿ ಇರೋದಿಲ್ಲ ಸರ್. ಸೊ ಬಂದರೂ ಕೂಡ ಎಷ್ಟೋ ಸಲ ಗೊತ್ತೂ ಆಗೋಲ್ಲ, ಸ್ವಲ್ಪ ಮಟ್ಟಿಗೆ ಜ್ವರ ಬರುತ್ತೆ, ಅದರ ಜೊತೆಗೆ ಕೆಲವೊಂದು ಸಲ ನಮಗೆ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಳ್ಳೋದು, ಗೊರಸಿನಲ್ಲಿ ಹುಣ್ಣು ಕಾಣಿಸ್ಕೊಳ್ಳೋದು, ಮೇವು ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವೆರಡೂ ಇರೋದ್ರಿಂದ ಮೇವು ತಿನ್ನಕ್ಕೆ ಬಹಳ ಕಡಿಮೆ ಕಷ್ಟ ಆಗ್ಬಿಡುತ್ತೆ. ಕುರಿಗಳು ಕುಂಟುವುದು ಒಂದು ಮುಖ್ಯವಾದ ಲಕ್ಷಣ, ಕುರಿಗಳಲ್ಲಿ ಕುಂಟುವುದು ಒಂದು ಮುಖ್ಯವಾದ ಲಕ್ಷಣ. ಈಗ ದನಗಳಲ್ಲಿ ಕಾಲುಬಾಯಿ ಕಾಣಿಸ್ಕೊಂಡಿದೆ, ನಮ್ಮ ಕುರಿಗಳು ಕುಂಟತಾ ಇದಾವೆ ಅಂದ್ರೆ ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬಹುದು, ಅದು ಕುರಿ ಕಾಲು ಮತ್ತು ಬಾಯಿಬಾನಿ ರೋಗ ಇರಬಹುದು. ಅದರ ಲಕ್ಷಣ ಮುಖ್ಯವಾದ ಲಕ್ಷಣ ಗುರುತಿಸೋದಕ್ಕೆ. ಹೌದು ಹೌದು ಸರ್. ಹೌದು. ಅಂದ್ರೆ ಏನು ನಾವು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ಇದಕ್ಕೆ ನಿಯಂತ್ರಣ ಕ್ರಮಗಳು, ಒಂದು ರೋಗ ಬಂದ ಮೇಲೆ ಅದು ಆಗಿರೋ ಹುಣ್ಣುಗಳಿಗೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಡಿಸಬೇಕು. ಅದಕ್ಕೆ ಬೇರೆ ಬೇರೆ ಔಷಧಿಗಳು ಸಿಗ್ತವೆ. ಪೊಟ್ಯಾಸಿಯಂ ಪರ್ಮಂಗನೇಟ್ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಸಿಗುವಂತಹ ಸೋಂಕು ನಾಶಕ. ಅದನ್ನ 1 to 1,000 ಗಾಯಗಳನ್ನು ಸ್ವಚ್ಛವಾಗಿ ತೊಳೆದು, ಸೊ ಅದಕ್ಕೆ 0.5% ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣದಿಂದನೂ ನಾವು ತೊಳಿಬಹುದು. ಸೋಂಕು ನಿವಾರಕ ಅದು ಕೂಡ ಸೋಂಕು ನಿವಾರಕ. ಸೊ ಅದನ್ನ ತೆಗೆದು ಅದಕ್ಕೆ ಬೇಕಾಗುವಂತಹ ಒಂದು ಮಲಾಮನ್ನ ಹಚ್ಚಿ ಅದರ ಬಗ್ಗೆ ಒಂದು ಕಾಳಜಿ ತಗೋಬೇಕು. ಇದು ರೋಗ ಬಾರದೆ ಹಾಗೆ ನಾವು ಏನ್ ನೋಡ್ಕೋಬೇಕು ಅನ್ನೋದಕ್ಕೆ ಅದಕ್ಕೂ ಕೂಡ ಒಂದು ಲಸಿಕೆ ಇದೆ. ಲಸಿಕೆ ಇದೆ, ಅದನ್ನ ನಾವು ಮಾಡಬಹುದು ಅಂತ. ಹೌದು ಸರ್, ಹೌದು. ಮತ್ತೆ ಬಾಯಿ ಹುಣ್ಣು ನಾವು ಗುಣಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್, ಹೇಳ್ದಂಗೆ ಈ ಗುಲಾಮು ಗ್ಲಿಸರಿನ್ ಹಚ್ಕೊಂಡು ಅದನ್ನ ಶಮನ ಮಾಡೋದು ಬಹಳ ಮುಖ್ಯ. ಅವು ಮೇವು ತಿನ್ನೋದಕ್ಕೆ ಪ್ರಾರಂಭ ಆದ್ಮೇಲೆ ನಿರೋಧಕ ಶಕ್ತಿ ಬಂದೇ ಬರುತ್ತೆ. ಜೊತೆಗೆ ಯಾವ ರೀತಿ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ, ನಾವು ವರ್ಷಕ್ಕೆ 2 times ಹಾಕಿಸ್ಕೋಬೇಕಾಗತ್ತೆ? ಹಾಕಿಸ್ಕೋಬೇಕು. ಈಗ ನಮ್ಮ ಸರ್ಕಾರದ ಒಂದು ಪ್ರಕಾರ ಎಮ್ಮೆ ದನಗಳು ಮತ್ತು ಹಂದಿಗಳಲ್ಲಿ ಇದು ಲಸಿಕೆಯನ್ನು ಹಾಕಿಸ್ಕೊಳ್ಳೇಬೇಕು. ಕುರಿಗಳಲ್ಲಿ ಕೂಡ ರೈತರು ತಮ್ಮ ಒಂದು ಇದರ ಮೇಲೆ ಹೋಗಿ ಲಸಿಕೆಗಳನ್ನ ತಗೊಂಡು ಹಾಕಿಸ್ಕೊಳ್ಳೋದ್ರಿಂದ ಲಾಭ ಜಾಸ್ತಿ. ಸೊ ಎಲ್ಲೆಲ್ಲಿ ಈ ರೋಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಂತಲ್ಲಿ ಕುರಿಗಳಲ್ಲಿ ಹಾಕಿಸ್ಕೊಳ್ಳೋದ್ರಿಂದ ಅವರು ಈ ರೋಗವನ್ನು ತಡೆಗಟ್ಟಬಹುದು. ಅಂದ್ರೆ ಯಾವ್ಯಾವ ಕಾಲದಲ್ಲಿ ಹಾಕಿಸ್ಕೊಂಡ್ರೆ ಒಳ್ಳೇದು, ತಿಂಗಳುಗಳಲ್ಲಿ ಹಾಕಿಸ್ಕೊಂಡ್ರೆ ಒಳ್ಳೇದು ಅಂತೀರಿ? ಈ ಲಸಿಕೆಯನ್ನ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸಲ ಹಾಕ್ತಾರೆ ಸರ್. ಅದರ ನಂತರ ಫೆಬ್ರವರಿ ಮತ್ತು ಮಾರ್ಚ್ 6 ಒಂದು ಅವಧಿಯಲ್ಲಿ ವರ್ಷದಲ್ಲಿ 2 ಕೊಡುವಂತಹ ಒಂದು ಲಸಿಕೆ ಇದು. ಇದು 6 ನಮ್ಮ ಕುರಿಗಳನ್ನಾಗ್ಲಿ ದನಗಳನ್ನಾಗ್ಲಿ ಆ ರೋಗದ ವಿರುದ್ಧ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಸರ್. ಅಂದ್ರೆ ಈಗ ನಾವು ರೋಗಗಳನ್ನ ಪರಿಗಣಿಸದೆ ಈ ಬೇರೆ ಬೇರೆ ರೋಗಗಳನ್ನ ತಡೆಗಟ್ಟೋದಕ್ಕೆ ರೈತರು ಏನೇನು ವಿಧಾನಗಳನ್ನ ಪಾಲಿಸಬೇಕಾಗತ್ತೆ ಅಂತೀರಿ? ಸೊ ಇದು ಒಂದು ಬಹಳ ಮುಖ್ಯವಾದಂತಹ ವಿಷಯ ಸರ್. ನಮ್ಮ ರೈತರು ಎಷ್ಟೋ ಸಲ ಈ ಒಂದು ವಿಷಯದ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಳ್ಳಲ್ಲ, ಬಟ್ ತಗೊಳ್ಬೇಕು, ಇದರಿಂದ ಲಾಭ ಜಾಸ್ತಿ ಇದೆ. ಒಂದು ಜೈವಿಕ ಭದ್ರತೆ ಅನ್ನೋದು ಬಹಳನೇ ಮುಖ್ಯ. ಸೊ ಕುರಿಗಳು ಅಥವಾ ಮಂದಿಗಳಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಯಾವುದೇ ಒಂದು ಕುರಿಗೆ ರೋಗ ಕಾಣಿಸ್ಕೊಂತು ಅದನ್ನ ತಕ್ಷಣ ಅದನ್ನ ಬೇರ್ಪಡಿಸ್ಬೇಕು. ಬೇರ್ಪಡಿಸಿ ಅವರಿಬ್ರು 3 ಆ ಕುರಿ ಕಾಯೋದ್ರಲ್ಲಿ ಇದ್ದಿದ್ರೆ ಒಬ್ಬ ಮನುಷ್ಯ ಅದಕ್ಕೇನೆ ಸೀಮಿತವಾಗಿರಬೇಕು. ಯಾಕಂದ್ರೆ ರೋಗಗ್ರಸ್ತ ಕುರಿಯನ್ನ ನಾವು ಹಿಡಿದು ಅದೇ ಒಂದು ಉಪಚರಿಸಿ ಅದೇ ಒಂದು ಕೈ ಇದರಲ್ಲಿಂದ ಹೋಗಿ ನಾವು ಬೇರೆ ಆರೋಗ್ಯಯುತ ಕುರಿಗಳನ್ನ ಹಿಡಿದ್ರೆ ನಾವೇ ಆ ರೋಗವನ್ನು ಅದಕ್ಕೆ ಹರಡಿಸ್ತೀವಿ, ಮುಟ್ಟಿಸಿದಂಗಾಗತ್ತೆ. ಸೊ ಅದು ಒಂದು. ಎರಡನೇದು, ಯಾವ ರೋಗ ಕಾಣಿಸ್ಕೊಂಡಿದೆ ಅದಕ್ಕೆ ತಕ್ಷಣನೇ ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು. ಆಮೇಲೆ ಅತಿ ಹೆಚ್ಚಿನವಾಗಿ ಮುಖ್ಯ ಗಮನವಹಿಸಬೇಕಾಗುವಂತ ವಿಷಯ ಅಂದರೆ ಏನೋ ರೋಗದಿಂದ ಸತ್ತೋದ್ರೆ, ಕುರಿ ಸತ್ತೋದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿಕೆ ಮಾಡೋದು ಮಾತ್ರ ಬಹಳನೇ ಮುಖ್ಯ. ಸುಟ್ಟಾಕೋದು, ಅದನ್ನ ಮಾಡೋದ್ರಿಂದ ಅವರ ಕುರಿಗಳು ಕೂಡ ರೋಗದ ವಿರುದ್ಧ ನಾವು ನಿಯಂತ್ರಣ ಮಾಡ್ಕೋಬಹುದು, ಬೇರೆಯವರ ಕುರಿಗಳಿಗೂ ಹೋಗುವಂತ ರೋಗವನ್ನು ತಡೆಗಟ್ಟಬಹುದು. ಸೊ ಈ ಒಂದು ವಿಷಯದಲ್ಲಿ ಎಲ್ಲರೂ ಒಂದು ಸರಿಸಮಾನವಾದ ಜಾಗೃತಿ ಅಥವಾ ಒಂದು ವಹಿಸಿದ್ರೆ ಎಷ್ಟೋ ರೋಗಗಳನ್ನ ನಾವು ಈ ರೀತಿಯಿಂದ ತಡೆಗಟ್ಟಬಹುದು. ಇನ್ನು ಹುಚ್ಚು ನಾಯಿ ರೋಗನೂ ಕೂಡ ಬಹಳ ಮುಖ್ಯವಾದಂತಹದ್ದು. ಹೌದು ಸರ್, ತಾವು ತಿಳಿಸಿದ ಪ್ರಕಾರ ಕುರಿಗಳಲ್ಲಿ ಇದು ಹೇಗೆ ಬರುತ್ತೆ ಅಂತೇಳಿ ಕುರಿಗಳಲ್ಲಿ? ಹುಚ್ಚು ನಾಯಿ ರೋಗ ಅಷ್ಟೊಂದು ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಹುಚ್ಚು ನಾಯಿಯಿಂದನೇ ಇದು ಹರಡುವಂತ ಒಂದು ರೋಗ. ಹೌದು ಸರ್, ಹುಚ್ಚು ನಾಯಿ ಕಡಿತದಿಂದಲೇ ಬರುವಂತ ಒಂದು ರೋಗ. ಇವು ಹೆಚ್ಚಾಗಿ ಕುರಿಗಳಿದ್ಮೇಲೆ ನಾಯಿಗಳ ಹಿಂಡು ಕೂಡ ಅವ್ರ ಜೊತೆ ಇದ್ದೇ ಇರುತ್ತೆ. ಹೌದು, ಅಂತಲ್ಲಿ ಏನಾದ್ರೂ ಇದು ರೋಗ ಕಾಣಿಸ್ಕೊಂಡಿದ್ರೆ ಅವು ಏನಾದ್ರೂ ಕುರಿಗಳಿಗೆ ಕಚ್ಚಿದ್ರೆ ಅವಾಗ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಏನ್ ಲಕ್ಷಣಗಳು ಅಂತೀರಿ? ಇದು ಲಕ್ಷಣಗಳಲ್ಲಿ ಬಹಳ ಮುಖ್ಯವಾದ ಲಕ್ಷಣಗಳು ಅಂತಂದ್ರೆ ಒಂದೇ ಸಮನೆ ಜ್ವಲ್ ಸುರಿಸೋದು. ಈ ಕುರಿಗಳು ಕೂಡ ಕುರಿಗಳು ಕೂಡ. ಹೌದು ಸರ್, ಹೌದು. ಈಗ ನಾಯಲ್ ನಾವು ಕೇಳ್ತಾ ಇರ್ತೀವಿ, ಸಾಮಾನ್ಯವಾಗಿ ಇಲ್ಲೂ ಕೂಡ ಜ್ವಲ್ ಸುರಿಸ್ತಾ ಇರ್ತವೆ. ಒಂದೇ ಸಮನೆ ಒದರ್ತಿರ್ತವೆ, ಬ್ಯಾ ಬ್ಯಾ ಅಂತ ಕಂಟಿನ್ಯೂಸ್ ಆಗಿ ಒದರ್ತಾ ಇರ್ತವೆ. ಅದರ ಜೊತೆಗೆ ಬೇರೆ ಪ್ರಾಣಿಗಳ ಮೇಲೆ ಒಂದ್ ರೀತಿ ಹಾಯಕ್ಕೆ ಹೋಗೋದು, ದುಸಕ್ಕೆ ಹೋಗೋದು, ಆಕ್ರಮಣಕಾರಿ ಮನೋಭಾವನೆ ಬರುತ್ತೆ ಸರ್. ಅದಕ್ಕೆ ಏನ್ ಸಿಗುತ್ತೆ ಅದನ್ನ ಕಚ್ಚುತ್ತವೆ, ಹೋಗಿ ನೀರಿನ ಕಡೆ ಒಂದ್ ರೀತಿ ಭಯ ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲ ಲಕ್ಷಣಗಳು ಹುಚ್ಚು ನಾಯಿ ಕಡಿತದಿಂದ ಬರುವಂತ ಒಂದು ಲಕ್ಷಣಗಳು.

ಅರೆ ಕಳೆತ ಆದಮೇಲೆ ಅಂದರೆ ಅದರ ಶಾಖವೆಲ್ಲ ಅಡಗಿದ ಮೇಲೆ ನಾವು ಎರೆಹುಳುಗಳನ್ನು ಬಿಡಬೇಕಾಗತ್ತೆ. ನಂತರ ಸಾವಯವ ಗೊಬ್ಬರದಿಂದ ಈ ತಗ್ಗನ್ನು ಮುಚ್ಚಬೇಕಾಗತ್ತೆ. ಮೊದಲನೇ ಸಲ 60-70 ದಿನದಷ್ಟು ಕಾಲ ಎರೆಗೊಬ್ಬರ ತಯಾರಾಗೋದಕ್ಕೆ ಬೇಕಾಗತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಸೇರಿಸಿದ ದಿನ ಈ ಹಳೆಯ ಗೋಣಿಚೀಲ ಅಥವಾ ಹುಲ್ಲಿನಿಂದ ತೊಟ್ಟಿಗಳನ್ನು ಮುಚ್ಚಬೇಕಾಗತ್ತೆ. ಈ ಕೃಷಿ ಮಾಹಿತಿಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. 490.1 ಮೀಟರ್ ಅಂದರೆ 612 kHz. ಈಗ ಸಮಯ 6 ಗಂಟೆ. ಕೇಳುಗರೆ, ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು. ಇದೀಗ 6:30 ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಚಿತ್ರಗೀತೆ. 7:45 ಪ್ರವಾಸದ ಉದ್ದೇಶ ಅನುಭವ ಪರಿಣಾಮಗಳು. ಈ ಕುರಿತು ಮಾತನಾಡುತ್ತಾರೆ ಡಾ ಮೃತ್ಯುಂಜಯ ರೊಮಾಲೆ. ಇದು ಹೊಸಪೇಟೆ ಆಕಾಶವಾಣಿ ಕೊಡುಗೆ. 9:00 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ.